ಮಹಾತ್ಮ ಗಾಂಧೀಜಿಯವರ ಮಾತೊಂದು ಹೀಗಿದೆ: ದೇವರು ನಮಗೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ಈ ದೇಶದ ಕೋಟ್ಯಂತರ ಜನರಿಗೆ ನಾನು ಹೇಳುವುದೇನೆಂದರೆ, ದೇವರು ಕೊಟ್ಟ ಎರಡು ಕೈಗಳನ್ನು ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳಿ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:51. ಕಿಸಾನ್ವಾಣಿ ಕಾರ್ಯಕ್ರಮ. ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರದ ಕಾಲಂಗು. ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಬಸವನ ಬಾಗೇವಾಡಿ ತಾಲೂಕಿನ ಹಳೇರೂಳಿ ಗ್ರಾಮದ ಕೃಷಿ ಅನುಭವಿ ಆನಂದ್ ಜೀವಪ್ಪ ಲಮಾಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹಳೇರೊಳ್ಳಿ ಗ್ರಾಮದ ರೈತರ ತೋಟದಲ್ಲಿದ್ದೇವೆ. ಇವರು ಆನಂದ್ ಜೀವಪ್ಪ ಲಮಾಣಿ ಅಂಥೇಳಿ. ಇವರು BA ಪದವೀಧರರಾದರೂ ಕೃಷಿಯಲ್ಲಿ ಕೃಷಿಯನ್ನು ಕಾಣಬೇಕು ಅಂಥೇಳಿ ಇವತ್ತು ಕೃಷಿಗೆ ಬಂದವರು. ಇವರು ರೈತರಾಗಿದ್ದಾರೆ. ಇವರ ಒಂದು ಅನುಭವ ಏನಿದೆ ಮತ್ತು ಯಾವ್ಯಾವ ಬೆಳೆಯನ್ನು ಬೆಳೀತಾರೆ ಮತ್ತು ಈಗ ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡಿ ಕೃಷಿಯನ್ನು ಕಂಡಿದ್ದಾರೆ ಅಂತ ನಾವು ಅವರಿಂದಲೇ ತಿಳಿದುಕೊಳ್ಳೋಣ. ನಮಸ್ಕಾರ ಆನಂದ್ ಜೀವಪ್ಪ ಲಮಾಣಿ ಅವರೇ. ನಮಸ್ಕಾರ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಸರ್, ನಮ್ಮ ಇದ್ರಾಗ ನಮ್ಮ ತಂದೆ ಅವರಿದ್ದಾಗಲೇ ಕೂಡ ಇದು ಕೃಷಿನೇ ಮಾಡ್ಕೊಂಡು ಬಂದಾರ ಸರ್. ನಮ್ದು BA ಡಿಗ್ರಿ ಪಡೆದಿದ್ವಿ ಸರ್. ಈಗ ನಮ್ಗೆ ಯಾವ ನೌಕರಿ ಆಗಲಿದ್ದ ಕಾರಣಕ್ಕೆ ನಾವು ಈ ವ್ಯವಸಾಯ ಮಾಡ್ಕೊಂತ ಹೋಗೋಣ ಅಂತೇಳಿ ಈ ಉದ್ದೇಶಕ್ಕೆ ನಾವು ಈ ಜಮೀನಲ್ಲಿ ಕೆಲಸ ಮಾಡಿಕೊಂಡು ಏನು ಈ ಸಮಗ್ರ ಬೇಸಾಯ ಅಂತ ಅಂತಿರಲ್ಲ, ಉಳ್ಳಾಗಡ್ಡಿ ಆಗಲಿ, ಕಬ್ಬು ಮತ್ತು ಗೋಧಿ ಇವೆಲ್ಲ ಬಿತ್ತನೆ ಮಾಡಿ ನಾವು ಈ ಜೀವನವನ್ನು ಈ ವ್ಯವಸಾಯದಿಂದ ಜೀವನ ರೂಪಿಸ್ತಿದ್ವಿ ಸರ್. ಈಗ ತಾವು ಹೇಳಿದ್ರಿ ನಾನು ಸಮಗ್ರ ಕೃಷಿಯನ್ನು ಮಾಡಿ ಜೀವನವನ್ನು ಸಾಗಿಸ್ತಿದ್ದೇನೆ ಅಂತೇಳಿ, ನೀವು ಏನಾದರೂ ಒಂದು ಊಹೆ ಮಾಡಿಕೊಂಡಿದ್ರೆ, ನಾನೇನಾದರೂ ಒಂದು ಸರ್ಕಾರಿ ನೌಕರಿಯನ್ನು ಪಡೆದುಕೊಂಡಿದ್ರೆ ಇಷ್ಟು ನಾನು ಗಳಿಸಬಹುದಾಗಿತ್ತು ಅಂತ ಏನಾದ್ರೂ? ಸರ್, ಸರ್ಕಾರಿ ನೌಕರಿ ಅಂದ್ರೆ ಅದ್ರಾಗೂ ಗಳಿಸಬಹುದು ಸರ್. ಆದ್ರೆ ಆ ಗಳಿಸೋದ್ರಕ್ಕಿಂತ ಈ ನಮ್ಮ ಜಮೀನಲ್ಲೇನೆ ನಾವು ಸ್ವಂತ ಕಾಲ ಮೇಲೆ ನಾವು ಸ್ವಂತ ದುಡಿಮೆಯಲ್ಲೇನೆ ದುಡಿಬಹುದು ಅಂತೇಳಿ ಆ ಉದ್ದೇಶಕ್ಕೆ ನಾವು ಜಮೀನಲ್ಲಿ ಮಾಡ್ತೀವಿ ಸರ್. ಈ ಜಮೀನಲ್ಲಿ ಮಾಡಿದ್ರೆ ಸಂಪಾದನೆ ಮಾಡಬಹುದು ಸರ್. ಅಂದ್ರೆ ಸಮಗ್ರ ಬೇಸಾಯ ಅಂದ್ರೆ ಕಬ್ಬು ಹಾಕ್ಬಹುದು ಸರ್. ಒಂದ್ 4 ಎಕರೆ ಕಬ್ಬು ಬೆಳ್ಕೊಂಡ್ರೆ ಅದರಲ್ಲಿ 1 ವರ್ಷಕ್ಕೆ 4 ಲಕ್ಷ ರೂಪಾಯಿ ಬೆಳಿಬಹುದು ಸರ್. ಆ 4 ಲಕ್ಷ ರೂಪಾಯಿ 1 ವರ್ಷಕ್ಕೆ ನೌಕರಿಗಾದ್ರೆ 3-7 ಲಕ್ಷ ರೂಪಾಯಿ ಸಿಗ್ಬೋದು. ಮನೆ ಬಾಡಿಗೆ ಆಯ್ತು, ಎಲ್ಲದ ಖರ್ಚು ಹೊಯೇನೆ ತೆಗೆದ್ರು ಹೊಲ ಮಾಡೋಕೆ ಹೋದ ಉತ್ತಮ ಸರ್. ಅದಕ್ಕೆ ನಾವು ಈ ವ್ಯವಸಾಯ ಮಾಡ್ಕೊಂತಾನೆ ಹೊಂಟಿವಿ ಸರ್. ವ್ಯವಸಾಯ ಮಾಡ್ತಾ ಹೊಂಟಿದ್ದೀರಿ, ಯಾಕಂದ್ರೆ ನಮ್ಮ ದೇಶದ ಬೆನ್ನೆಲುಬು ಅಂದ್ರೂ ಸಹಿತ ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಪೂರ್ವದಲ್ಲಿಂದನು ನಮ್ಮ ದೇಶದ ಬೆನ್ನೆಲುಬು ರೈತರು ಅಂತ ಇದೆ. ಆದರೆ ಇಂದಿನ ಒಂದು ಯುವಕರನ್ನ ನಾವು ನೋಡಿದಾಗ ಇಂದಿನ ಯುವಕರು ನಮಗೆ ನೌಕರಿ ಬೇಕು, ಕೃಷಿ ಬೇಡ, ಕೃಷಿಯಲ್ಲಿ ಸ್ವಲ್ಪ ಈ ಪ್ರಕೃತಿ ವಿಕೋಪದಿಂದ ಲಾಸ್ ಆಗುವಂತ ಚಾನ್ಸಸ್ ಇರ್ತದೆ ಅಂತ ಅನ್ನುವಂತ ಒಂದು ಮನೋಭಾವನೆ. ಆದರೆ ತಾವು ಅದನ್ನೇ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಕೃಷಿಯನ್ನ ಮಾಡ್ತಾ ಬಂದಿದ್ದೀರಿ. ತಾವು ಹೇಳಿದ್ರೆ ಸಮಗ್ರ ಕೃಷಿಯನ್ನ ಮಾಡ್ತೇನೆ ಅಂತ ಹೇಳಿ ಮೊದಲಿಗೆ ತಾವು ಅಂದ್ರೆ ಈಗ ಜೂನ್ಲಿಂದ ರೈತರದ ಒಂದು ಬಿತ್ತನೆ ಕಾರ್ಯ ಪ್ರಾರಂಭವಾಗ್ತದೆ. ಈಗ ಜೂನ್ ಪ್ರಾರಂಭವಾದಾಗ ತಾವು ಯಾವ ಬೆಳೆಯನ್ನ ಬಿತ್ತನೆ ಮಾಡ್ತೀರಿ? ಜೂನ್ ಪ್ರಾರಂಭ ಆಗೋ ಟೈಮ್ ಅಲ್ಲಿ ಸರ್, ನಾವು ಎಲ್ಲಾ ಜೂನ್ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಎಲ್ಲ ನಮ್ಮ ಹೊಲ ಐತಲ್ಲ ಹೊಲನ ಉಳುಮೆ ಮಾಡಿ ಇಟ್ಟಿರ್ತೀವಿ ಸರ್. ಹೊಲ ಉಳುಮೆ ಮಾಡಿ ಇಟ್ಟಿದ ಮೇಲೆ ಒಂದ್ ಮಳೆ ಆದ್ರೂ ಕೂಡ ಆಗ್ಲಿಕ್ಕಂದ್ರು ಕೂಡ ನದಿಯಿಂದನೇ ನೀರ್ ಇದು ಮಾಡಿಬಿಟ್ಟು ನಾವು ಮೆಕ್ಕೆಜೋಳ ಅನ್ನೋದು ಹಾಕ್ತಿವಿ ಸರ್. ಮೆಕ್ಕೆಜೋಳ ಹಾಕೋದ್ರಕ್ಕಿಂತ 3 ಎಕರೆ ಮೆಕ್ಕೆಜೋಳ ಹಾಕಿದ್ರೆ ಸರ್ 100-120 ಕ್ವಿಂಟಲ್ ಮೆಕ್ಕೆಜೋಳ ಬೆಳಿತೀವಿ ಸರ್. ಅಂದ್ರೆ ಆ ಪ್ರಕಾರ ಅಂದ್ರೆ ನಾವು ಭೂಮಿ ಹೆಂಗ ಉಳುಮೆ ಮಾಡಿರ್ತೀವಿ ಸರ್, ಅದರಿಂದ ನಮಗೆ ಪ್ರತಿಫಲ ಸಿಗುತ್ತೆ ಸರ್. ನಾವು ದುಡಿಮೆ ಅಂದ್ರೆ ಇವತ್ತು ಗೊಬ್ಬರ, ರಸಗೊಬ್ಬರ ಆಯ್ತು, ಸರ್ಕಾರಿ ಗೊಬ್ಬರ ಮತ್ತೆ ತಿಪ್ಪೆ ಗೊಬ್ಬರ ಅದನ್ನೆಲ್ಲ ಹಾಕ್ಬಿಟ್ಟು ನಾವು ದಿನ ಪ್ರತಿನಿತ್ಯ ಅದನ್ನ ನೀರು ಅನ್ನೋದು ಬಿಡ್ಬೇಕು ಸರ್. ಆರಿಂದ ನಾವು 1-3 ಎಕರೆ ಅಂದ್ರೆ 4 ಪ್ಯಾಕೆಟ್ ಗೊಂಜಾಳ ಹಾಕ್ತೀವಿ ಸರ್. ಗೊಂಜಾಳ ಹಾಕಿದ್ರೆ 100-120 ಕ್ವಿಂಟಲ್ ಗೊಂಜಾಳ ಬೆಳಿತೀವಿ ಸರ್. 3-4 ತಿಂಗಳೊಳಗೆ ಗೊಂಜಾಳ ಬರುತ್ತೆ ಸರ್. ಆ ಗೊಂಜಾಳ ಆದ್ಮೇಲೆ ಸಮಗ್ರ ಬೇಸಾಯ ಅನ್ನೋದನ್ನ ಅದರಲ್ಲಿ ತೊಡಗಿಸ್ಕೊಂಡಿವಿ ಸರ್. ಆ ಗೊಂಜಾಳ ತೆಗೆದ್ಬಿಟ್ಟು ನಾವು ಮತ್ತೆ ಭೂಮಿಯನ್ನ ಉಳುಮೆ ಮಾಡಿ ಆ ನಂತರ ನಾವು ಶೇಂಗಾವನ್ನು ಬಿತ್ತನೆ ಮಾಡ್ತೀವಿ ಸರ್. ಅದೇ ಇದು ಸರ್ಕಾರಿ ಗೊಬ್ಬರವನ್ನು ಹಾಕಿ ಶೇಂಗಾ ಬಿತ್ತನೆ ಮಾಡಿದೆ ಅಂದ್ರೆ ಅದು 4 ತಿಂಗಳು ಹೋಗುತ್ತೆ ಸರ್. ಆ 3 ಎಕರೆ ಜಮೀನಲ್ಲಿ 80-90 ಚೀಲ ಅಂದ್ರೆ 1-50 ಕ್ವಿಂಟಲ್ ಶೇಂಗಾ ಬೆಳಿಬೇಕು ಸರ್. ಅದನ್ನೇ ಮಾಡ್ಕೊಂತ ನಾವು ಜೀವನ ರೂಪಿಸ್ತಿದ್ವಿ ಸರ್. ಮತ್ತೆ ಅದರಿಂದ ಸಂಪಾದನೆ ಜೀವನವನ್ನು ಮಾಡ್ಕೊಂಡು ಹೋಗ್ಬೋದು ಸರ್. ಈಗ ತಾವು ಆಗ್ಲೇ ಹೇಳಿದ್ರೆ ಅಂದ್ರೆ ನಾವು ಈ ಜೂನ್ ತಿಂಗಳ ಬಂತಂದ್ರೆ ನಾವು ಭೂಮಿಯನ್ನ ಉಳುಮೆ ಮಾಡ್ಕೊಂಡಿರ್ತೀವಿ, 3 ಎಕರೆ ನಾವು ಗೋವಿನ ಜೋಳವನ್ನ ಬಿತ್ತನೆ ಮಾಡ್ತೀವಿ ಅಂತೇಳಿ. ಈಗ ಬಿತ್ತನೆ ಮಾಡಿದ ಮೇಲೆ ಈಗ ಕೆಲವೊಂದು ರೈತರು ಏನ್ ಮಾಡ್ತಾರೆ, ತೆನೆಯನ್ನ ಮಾತ್ರ ಕಟ್ ಮಾಡಿಕೊಂಡು ಉಳಿದಂತ ಅದೇನು ಗೋವಿನ ಜೋಳದ ಒಂದು ದಂಟ ಇರುತ್ತಲ್ಲ, ಆ ಗೋವಿನ ಜೋಳದ ದಂಟನ್ನ ಕಟ್ರ ಹೊಡೆದು ಅಲ್ಲೇ ಬಿಟ್ಟು ಬಿಡ್ತಾರೆ. ಅಲ್ಲೇ ಬಿಟ್ಟು ಆ ಕೆಳಗಡೆ ಇದ್ದಂತ ಮಣ್ಣನ್ನ ಮಲ್ಚಿಂಗ್ ಮಾಡಿಬಿಡ್ತಾರೆ. ಮಲ್ಚಿಂಗ್ ಅಂದ್ರೆ ಈಗ ಅದು ಒಳಗಡೆ ಮಣ್ಣಲ್ಲಿ ಹೋಗಿ ಕೊಳಿತು ಅಂತಂದ್ರೆ ನಮ್ಮ ಹೊಲಕ್ಕೆ ಗೊಬ್ಬರ ಆಗ್ತದೆ ಅಂತ ಅನ್ನೋದು ಒಂದು ರೈತರ ಒಂದು ಮನೋಭಾವನೆ. ತಾವು ಆ ರೀತಿ ಮಾಡೋದಿಲ್ವಾ? ಆ ರೀತಿಯಿಂದನು ಗೊಬ್ಬರವನ್ನು ಮಾಡ್ಕೋಬಹುದು ಸರ್. ನಾವು ಆ ರೀತಿ ಅಂದ್ರೆ ನಮ್ಗೆ ಹಿಂದೆ ದನ ಕರ ಅನ್ನೋದು ಇರಬಾರ್ದು. ಅಂದ್ರೆ ಎತ್ತು, ಎಮ್ಮೆ, ಆಕಳ ಇಂಥವ್ರೆಲ್ಲ ಸಾಕಿರ್ತೀವಿ ಸರ್. ಅದಕ್ಕೆ ಈ ಗೋವಿನ ಜೋಳದ ದಂಟವನ್ನು ನಾವು ಅದನ್ನೇ ಮೇವು ಅಂತ ಮಾಡಿರ್ತೀವಿ ಸರ್. ದಂಟ ಅದು ಬೆಳೆದಿರ್ತೀವಲ್ಲ ಸರ್ ಗೊಂಜಾಳ ದಂಟ, ಆ ಮೆಕ್ಕೆಜೋಳ ಮೆಕ್ಕೆದ ತೆನೆಯನ್ನು ತೆಗೆದು ಆ ದಂಟವನ್ನು ನಾವು ದನಕರಕ್ಕೆ ಅಂತ ಒಂದು ಸಕರಣೆ ಮಾಡ್ತೀವಿ ಸರ್. ಅದು ಒಂದಲ್ಲಿ ಕೂಡ ಹಾಕ್ಬಿಟ್ಟು ಇಡೀ ವರ್ಷ ಅದಕ್ಕೆ ನಾವು ದನಕರಕ್ಕೆ ಮೇವು ಅಂತ ಹಾಕ್ತೀವಿ ಸರ್. ಅಂದ್ರೆ ಅದರಿಂದನೂ ಉಪಯೋಗ ಐತಿ ಸರ್. ಆ ಕಟ್ರು ಹೊಡೆದ್ ಬಿಟ್ಟು ಆ ದಂಟವನ್ನೇ ಗೊಬ್ಬರ ಮಾಡ್ಕೋಬಹುದು. ಆ ರೀತಿಯಿಂದ ಮಾಡಲ್ಲ ಸರ್ ನಾವು, ಯಾಕಂದ್ರೆ ನಮ್ ದನಕರ ಇರುತ್ತಲ್ಲ ಅದಕ್ಕೆ ಅಂತೇಳಿ ಉಪಯೋಗ ಮಾಡ್ತೀವಿ ಸರ್, ದನಕರಕ್ಕೆ ಉಪಯೋಗ ಮಾಡ್ತೀವಿ. ಅಂದ್ರೆ ತಾವು ಹೇಳೋ ಪ್ರಕಾರ ನಮ್ಮ ಹೊಟ್ಟೆ ಮಾತ್ರ ತುಂಬುತ್ತೆ, ಆದ್ರೆ ದನಕರುಗಳ ಹೊಟ್ಟೆ ತುಂಬೋದಿಲ್ಲ, ಮತ್ತೆ ನಮಗೆ ಮುಂದೆ ಕೊಟ್ಟಿಗೆ ಗೊಬ್ಬರ ಸಿಗೋದಿಲ್ಲ. ತುಂಬಾ ಸಂತೋಷ. ಈಗ ನೀವು ಹೇಳಿದ್ರಿ ಮತ್ತೆ ಶೇಂಗಾ ಬೆಳೆದ್ರಿ, ಶೇಂಗಾವನ್ನ ಇವು ಬೆಳೆಯೋದು ಮತ್ತೆ ಮಾರಾಟ ಮಾಡೋದು ಹೇಗ್, ಒಂದು ನಿಮ್ಮ ಒಂದು ಪದ್ಧತಿ ಹೇಗಿದೆ? ಅಂದ್ರೆ ನೀವು ಕೋಲಾರದಲ್ಲಿ ಸಂತೆ ಆಗುತ್ತೆ, ನಿಮಗೆ ಸಮೀಪ ಅಂದ್ರೆ ಕೋಲಾರ, ಈ ಕೋಲಾರದಲ್ಲಿ ಸಂತೆ ಆಗ್ತದೆ, ಸಂತೆಯಲ್ಲಿ ಮಾರಾಟ ಮಾಡ್ತೀರಾ ಅಥವಾ ಏನಾದ್ರು ದಲ್ಲಾಳಿಗಳು ಇಲ್ಲೇ ಬಂದು ತಗೊಂಡು ಹೋಗ್ತಾರೋ, ಹೇಗ ಯಾವ ರೀತಿ ಇದೆ? ಸರ್, ಶೇಂಗಾ ಅಂತೂ ಬೆಳಿತೀವಿ ಸರ್. ಈಗ ನಾವು ಮಾರುಕಟ್ಟೆಗೆ ಹೋಗ್ಬೇಕ್ರಿ. ಮಾರುಕಟ್ಟೆಗೆ ಅಂದ್ರೆ ನಮ್ ಸಮೀಪ ಕೋಲಾರ ತಾಲೂಕು ಘೋಷಣೆ ಆಗ್ಯದ, ಬಟ್ ಅಲ್ಲಿ APMC ಇಲ್ಲ ಸರ್. APMC ಇಲ್ಲದ ಕಾರಣಕ್ಕೆ ನಾವು ಇಲ್ಲಿ ಬರುವಂತ ದಲ್ಲಾಳಿಗಳ ಮುಖಾಂತರನೇ ಮಾರಾಟ ಮಾಡ್ಬೇಕ್ರಿ. ಮಾರಾಟ ಮಾಡ್ಬೇಕಾದ್ರೆ ಪಿ ಪಿ ಎಂ ಸಿಯಲ್ಲಿ ಮಾರುಕಟ್ಟೆ ಇರುವುದು 4,000 ತನ ಇರುತ್ತೆ ಸರ್. ಆದ್ರೆ ಇಲ್ಲಿ ಏನ್ ಕೇಳ್ತಾರ ಅವ್ರ ಅಂದ್ರೆ 3,000 ರೂಪಾಯಿ ಕ್ವಿಂಟಲ್ ತನ ಕೇಳ್ತಾರ ಸರ್. ಅದಕ್ಕೆ ನಾವು ಬೇಡ ಅಂತೇಳಿ ಬಿಜಾಪುರ್ ಎ ಪಿ ಎಂ ಸಿಗೆ ಹೋಯ್ತೀವಿ ಸರ್. ಅಲ್ಲಿ ಹೋಯ್ದು ಅಲ್ಲಿ ದಲ್ಲಾಳಿಗಳೇನೆ ಸರ್, ದಲ್ಲಾಳಿಗಳ ಮುಖಾಂತರನೇ ಅವ್ರು ಹೆಂಗ್ ಕೇಳ್ತಾರಲ್ಲ, ಅಲ್ಲಿ 4,000 ಇತ್ತಂದ್ರು ಕೂಡ 3,000-3,500 ರೂಪಾಯಿ ತನ ರೇಟ್ ಕೊಡ್ತಾರೆ ಸರ್. ಅದಕ್ಕೆ ಅಂತೇಳಿ ನಾವು ಎ ಪಿ ಎಂ ಸಿ ಭಾಗ ಬಿಜಾಪುರಕ್ಕೆ ಹೋಗಿ ಮಾರ್ಕೊಂಡ್ ಬರ್ತೀವಿ ಸರ್, ಅದು ಮಾರುಕಟ್ಟೆ ಮಾಡ್ತೀವಿ ಸರ್. ಅಂದ್ರೆ ಕಡಿಮೆ ಸಿಕ್ಕರೂ ಪರವಾಗಿಲ್ಲ, ನಮಗೆ ಅಲ್ಲಿ ಕೊಡೋದೇ ಉತ್ತಮ ಅಂತ ಒಂದು ನಿರ್ಧಾರವನ್ನ ತಗೊಂಡಿದ್ದೀರಿ. ಮತ್ತೆ ಇಲ್ಲಿ ಕೆಲವೊಂದು ಇವ್ರು ಬರ್ತಾರೆ ದಲ್ಲಾಳಿಗಳೇ, ಸ್ವತಃ ನೀವು ಯಾವ ಊರಲ್ಲಿ ತಮ್ಮದು ಹೊಲ ಇರ್ತದೆ ಇಲ್ಲೇ ಬಂದನು ತಗೊಂಡು ಹೋಗುವಂತ ಒಂದು ಕೆಲವೊಂದು ದಲ್ಲಾಳಿಗಳನ್ನ ನಾವು ನೋಡಿದೀವಿ, ಯಾಕಂದ್ರೆ ನಮ್ಮೂರಲ್ಲಿನು ಬರ್ತಾ ಇರ್ತಾರೆ. ಅದಕ್ಕೆ ಇಲ್ಲೇ ಬಂದ ತಗೊಂಡು ಹೋದ್ರೆ ಎಷ್ಟು ಕೊಡ್ತಾರೆ ಸರ್? ಇದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಾ ಕರ್ನಾಟಕದಲ್ಲಿ ಅತ್ಯಂತ ದಲ್ಲಾಳಿಗಳು ಇರುವಂತಹ ಜಿಲ್ಲೆ ಅಂದ್ರೆ ಬಿಜಾಪುರಕ್ಕೆ ಹೇಳಿಕ್ಕಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಯಾಕಂದ್ರೆ ಪ್ರತಿಯೊಬ್ಬರು ರೈತರ ಮನೆ ಹೊಲ ಹುಡುಕಾಡ್ಕೋತ ಹೋಗ್ತಾರೆ ಸರ್ ಇವ್ರ ದಲ್ಲಾಳಿಗಳು. ಯಾಕಂದ್ರೆ ಅವರಿಗೆ ಮಾರುಕಟ್ಟೆಯಲ್ಲಿರುವಂತ ರೇಟ್ 4,000 ಇರುತ್ತೆ ಅಂದ್ರೆ 3,000-3,500 ತನ ಇಲ್ಲಿ ತಗೋತಾರೆ. 500 ರೂಪಾಯಿ ಲಾಭ ಆದ್ರೆ ದಲ್ಲಾಳಿಗಳು ಯಾಕೆ ಬಿಡ್ತಾರೆ ಸರ್? ಆ ಒಂದು ಉದ್ದೇಶ ಇಟ್ಕೊಂಡು ದಲ್ಲಾಳಿಗಳು ನಮ್ಮ ಹತ್ರ ಬರ್ತಾರೆ ಸರ್. ಬಂದ್ಬಿಟ್ಟು ನಿಮಗೆ ರೇಟ್ ಇದೇ ರೇಟ್ ಮಾರುಕಟ್ಟೆಯಲ್ಲಿ ಇದೇ ರೇಟ್ ಐತಿ, ಈ ರೇಟಿಗೆ ನಮಗೆ ಏನ್ ಬೆಳೆದಿದ್ರಲ್ಲ ಇದನ್ನ ಗೊಂಜಾಳ ಆಗಲಿ ಶೇಂಗಾ ಆಗಲಿ ಪ್ರತಿಯೊಂದು ಬೆಳೆಗೆ ಇಲ್ಲಿ ಬಂದು ತಗೋತಾರೆ ಸರ್. ಈರುಳ್ಳಿ ಕೂಡ ಇಷ್ಟೇ ಇಲ್ಲೇ ತಗೋತಾರೆ ಸರ್. ಅವ್ರು ತಗೊಳ್ಳೋದ್ರಿಂದ ಈ ನಮ್ಮ ರೈತರಿಗೆ ಬಹಳ ಅಂದ್ರೆ ಬಹಳ ನಷ್ಟ ಆಗ್ತೈತೆ ಸರ್. ಯಾಕಂದ್ರೆ ಮಾರುಕಟ್ಟೆಯಲ್ಲಿರುವಂತಹ ರೇಟ್ 4,000 ಇರುತ್ತೆ ಸರ್, ಇವ್ರು 3,000 ಐತಿ ರೇಟ್ ಅಂತೇಳಿ ಇಲ್ಲಿ ನಮ್ಮ ರೈತರಿಗೆ ಮೋಸ ಮಾಡಿ ಇಲ್ಲಿ ತಗೋತಾರೆ ಸರ್. ಆದ್ರೆ ಎಲ್ಲಾ ರೈತರಿಗೆ ಹೇಳೋದು ಏನಪ್ಪಾ ಅಂದ್ರೆ ಈ ರೈತರ ದಲ್ಲಾಳಿಗಳು ಕೊಡುವುದು ಉತ್ತಮ ಅಲ್ಲ ಸರ್. ಏನಿದ್ರು ನಮ್ಮ 1 ರೂಪಾಯಿನೇ ಸಿಗಲಿ ಮಾರುಕಟ್ಟೆಗೆ ಹೋಗಿ ಮಾರುವುದೇ ಒಳ್ಳೇದು ಸರ್. ಈಗ ಆನಂದ ಜೀವಪ್ಪ ಲಮ್ಮಣ್ಣವರೇ, ತಾವು ಶಾಲೆಯನ್ನ ಕಲ್ತಿದ್ರಿ, ಪದವೀಧರರು. ಈಗ ತಾವು ಎ ಪಿ ಎಂ ಸಿ 2013 ಇಸ್ವಿಯಲ್ಲಿನೇ ಒಂದು ಏನಪ್ಪಾ ಅಂತಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಅಂತ ಆನ್ಲೈನ್ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿದಾಗ ತಾವು ಈ ಅಂತರ್ಜಾಲದ ಮುಖಾಂತರ ಯಾವ ಊರಲ್ಲಿ ಯಾವ ಧಾರಣೆ ಇದೆ, ಅಂತರ್ಜಾಲದಲ್ಲಿ ನಿಮಗೆ ಮೊಬೈಲ್ ನಂಬರು ಅಥವಾ ಆಫೀಸ್ ನಂಬರು ಎಲ್ಲನೂ ಸಿಗುತ್ತೆ. ಅಲ್ಲಿ ಫೋನ್ ಮಾಡಿ ಕೇಳಿಕೊಂಡು ಮಾರ್ಕೆಟಲ್ಲಿ ಈಗ ಒಂದು ಉದಾಹರಣೆ, ಈಗ ಗೋವಿನ ಜೋಳಕ್ಕೆ 4,500 ಇದ್ರೆ ನೀವು ಇಲ್ಲಿ 3,500 ಅಥವಾ 4,000 ಕೊಟ್ಟು, ಯಾಕಂದ್ರೆ ಕಷ್ಟಪಟ್ಟು ಬೆಳೆದವರು ನೀವು, ಅದನ್ನ ಇನ್ನೊಬ್ರು ತಗೊಂಡು ಹೋಗಿ ಮಾರಾಟ ಮಾಡಿ ಅವ್ರ ಲಾಭ ಮಾಡ್ಕೊಳ್ಳೋಕ್ಕಿಂತ ನೀವೇ ತಗೊಂಡು ಹೋದ್ರೆ, ಅಥವಾ ಈಗ ನಮಗೆ ಸಮೀಪ ಅಂದ್ರೆ ದೊಡ್ಡ ಊರು ಅಂದ್ರೆ ಹುಬ್ಬಳ್ಳಿ, ಈ ತರ ನೀವು ಇಲ್ಲಿ ನೋಡ್ಕೊಂಡು ಅಂತರ್ಜಾಲವನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಯಾವ ಊರಲ್ಲಿ ಎಷ್ಟು ರೇಟ್ ಇದೆ. ಅಥವಾ ನೀವು ಎ ಪಿ ಎಂ ಸಿಗೆ ಹೋಗಿ ಹೆಚ್ಚು ಕಡಿಮೆ ಇನ್ನೂ ಎಷ್ಟು ದಿವಸದಲ್ಲಿ ದರವನ್ನ ಏರ್ತದೆ ಅಥವಾ ಇಳಿತದೆ ಅನ್ನೋದು ಮಾಹಿತಿಯನ್ನ ಸಿಗ್ತದೆ ಅಂತರ್ಜಾಲದಲ್ಲಿ. ಆ ಕೆಲಸವನ್ನ ಯಾಕೆ ಮಾಡಬಾರ್ದು ತಾವು? ಸರ್ ಮಾಡ್ತೀವಿ ಸರ್. ಅಂತರ್ಜಾಲದಲ್ಲಿ ಎಲ್ಲ ಯಾವ ಡಿಸ್ಟಿಕ್ ಅಲ್ಲಿ ಏನ್ ರೇಟ್ ಐತಿ, ಯಾವ ಜಿಲ್ಲೆಯಲ್ಲಿ ಈ ಬೆಳಿಗ್ಗೆ ಏನ್ ರೇಟ್ ಐತಿ ಅನ್ನೋದು ನೋಡ್ಕೋತೀವಿ ಸರ್. ಬಟ್ ಆದ್ರೆ ನಾವು ಒಬ್ರು ತಿಳುವಳಿಕೆ ಇದ್ದವ್ರು ಮಾತ್ರ ಎ ಪಿ ಎಂ ಸಿಗೆ ಹೋಗಿ ಮಾರಬಹುದು. ಬಟ್ ತಿಳುವಳಿಕೆ ಇಲ್ಲಾರ್ದ ರೈತರುಗಳು ಬಹಳ ಅದಾರ ಸರ್. ಇಲ್ಲಿ ಓದಿರ್ಲ ಒಟ್ಟು ಏನೋ ಓದಿರೋಂಥದ್ದು ರೈತರು ಬಹಳ ಸರ್. ಆ ರೈತರು ನಾವು 100ರಲ್ಲಿ ಒಬ್ರು ತಿಳ್ಕೊಂಡಿದ್ದವ್ರು ಮಾತ್ರ ಎ ಪಿ ಎಂ ಸಿಗೆ ಹೋಗಿ ಮಾರಬಹುದು ಸರ್. ಪ್ರತಿಯೊಬ್ರು ಎ ಪಿ ಎಂ ಸಿಗೆ ಹೋಗಿ ಮಾರಂಗಿಲ್ಲ ಸರ್ ಇಲ್ಲಿ. ಯಾಕಂದ್ರೆ ಎ ಪಿ ಎಂ ಸಿನೂ ದೂರ ಆಗಿದೆ ಸರ್, ಟ್ರಾನ್ಸ್ಪೋರ್ಟ್ ರೇಟು ಅದು ಆ ರೇಟು ಈ ರೇಟು ಅಂತೇಳಿ ಆ ಲೆಕ್ಕಕ್ಕೆ ಬರುತ್ತಂತ ಒಂದು ಉದ್ದೇಶದಿಂದ ಈ ದಲ್ಲಾಳಿಗಳ ಮುಖಾಂತರನೇ ಎಲ್ಲ ಪ್ರತಿಯೊಂದು ಬೆಳೆ ನಾವು ಇಲ್ಲಿ ಕಷ್ಟಪಟ್ಟು ನಾವು ದುಡಿಯುದು ಸರ್. ಆ ದುಡಿಮೆ ಮಾಡಿರೋದು ನಾವು, ಬೇರೆದವರಿಗೆ ಲಾಭ ಸರ್ ಇದು. ಅಂದ್ರೆ ದಲ್ಲಾಳಿಗಳನ್ನೇ ಲಾಭ ಮಾಡ್ಕೊಂಡು ಅವರೇ ನಮ್ ನಿಮ್ ಆ ಮಾರುಕಟ್ಟೆಯಲ್ಲಿ ಸಿಗುವಂತ ರೇಟನ್ನು ಕೊಡ್ತೀವಿ ಅಂತೇಳಿ ದಲ್ಲಾಳಿಗಳು ನಮ್ಮ ರೈತರಿಗೆ ಮೋಸ ಮಾಡಿಬಿಟ್ಟು ಇಲ್ಲೇನೆ ತಗೊಂಡು ಹೋಗ್ತಾರೆ ಸರ್ ಅವ್ರು. ಮತ್ತೆ ಇಷ್ಟೆಲ್ಲನೂ ನೀವು ತಿಳಿದುಕೊಂಡು ಈ ರೀತಿನೂ ಮಾಡಬಹುದಾಗಿತ್ತಲ್ಲ. ಈಗ ನಿಮ್ಮ ಹೊಲದ ಅಕ್ಕಪಕ್ಕದವರು ಬೆಳೆದಿರ್ತಾರೆ, ನೀವು ಬೆಳೆದಿರ್ತಾರೆ, ಒಂದ 4 ಜನ ಸೇರಿ ನಿಮ್ದೆಲ್ಲವನ್ನು ಈಗ ಗೋವಿನ ಜೋಳ ಇರ್ಬೋದು, ಶೇಂಗಾ ಇರ್ಬೋದು, ಅದನ್ನೆಲ್ಲನೂ 4 ಜನರು ಎಷ್ಟು ಬೆಳೆದಿರ ಅಷ್ಟನ್ನ ಹಾಕಿ ನೀವೊಂದು ಲಾರಿಯಲ್ಲಿ ಒಯ್ದ್ರೆ, ಅಂದ್ರೆ ಲಾರಿ ಅದು ಏನು ಬಾಡಿಗೆ ಇರುತ್ತೆ, ಚೀಲ ಇಳಿಸೋದು ಆಮೇಲೆ ಏರ್ಸೋದು ಈ ಹಮಾಲಿ ಎಲ್ಲವನ್ನು 4 ಜನರಿಗೆ ಡಿವೈಡ್ ಆದ್ರೆ ಅಷ್ಟೊಂದು ನಿಮಗೆ ಲಾಸ್ ಅನ್ಸೋದಿಲ್ಲ ಅಂತ ನನ್ನ ವೈಯಕ್ತಿಕ ವಿಚಾರ. ಇದಕ್ಕೆ ತಾವೇನ್ ಹೇಳ್ತೀರಿ ಸರ್? ನೀವು ಹೇಳ್ತಿರೋದು ಬಹಳ ಒಳ್ಳೇದ ವಿಷಯ ಸರ್. ಯಾಕಂದ್ರೆ ಎಲ್ಲರೂ ಶೇಖರಣೆ ಮಾಡಿಬಿಟ್ಟು ಒಗ್ಗಟ್ಟಿನಲ್ಲಿ ಒಂದು ಗಾಡಿ ಮಾಡಿಕೊಂಡು ಬೆಂಗಳೂರಿಗೆ ಹೋದ್ರು ಕೂಡ ಎಲ್ಲರಿಗೆ ಏನ್ ಬಾಡಿಗೆ ಆಗತ್ತಲ್ಲ ಅದೇ ಬಾಡಿಗೆ ಸಿಗ್ತೈತಿ ಸರ್. ಬಟ್ ಈ ರೈತರು ಏನ್ ಮಾಡ್ತಾರೆ ಸರ್, ನಾವೊಬ್ಬ ರೈತ ಬೆಂಗಳೂರಿಗೆ ಹೋಗಿ ಮಾರ್ಕೊಂಡು ಬರೋಣ ಅಂದ್ರೆ ಇನ್ನೊಬ್ಬ ರೈತ ಇಲ್ಲಿ ದಲ್ಲಾಳಿಗಳ ಮುಖಾಂತರ ಮಾರಿರ್ತಾನೆ ಸರ್. ನಂದೊಂದು 100 ಪ್ಯಾಕೆಟ್ ಈರುಳ್ಳಿ ಬೆಳೆದಿರ್ತೀನಿ ಅಂತ ತಿಳ್ಕೊಡಿ ಸರ್. ಆ 100 ಪ್ಯಾಕೆಟ್ ಸಂಬಂಧ ನನಗೆ ಗಾಡಿ ಮಾಡಕ್ಕಾಗಲ್ಲ ಸರ್. ಯಾಕಂದ್ರೆ ಆ 100 ಪ್ಯಾಕೆಟ್ ಸಂಬಂಧ ಆ ಗಾಡಿ ಅವ ಬರಂಗಿಲ್ಲರಿ. ಆ ಗಾಡಿ ಬರ್ಬೇಕಾದ್ರೆ 300-400 ಪ್ಯಾಕೆಟ್ ಬೇಕು ಸರ್. ಅದರಿಂದ ನನ್ನ 100 ಪ್ಯಾಕೆಟ್ಗೆ ಅವ ಒಬ್ನ ಬರಾಕ 15,000-17,000 ರೂಪಾಯಿ ಬಾಡಿಗೆ ಕೇಳ್ತಾನೆ. ಆ ನನಗೆ ಬಾಡಿಗೆ ಜಾಸ್ತಿ ಆಗೋದ್ರಿಗಿಂತ ಅವ ಕೊಟ್ಟಿರ್ತಾನಲ್ರಿ ಒಬ್ಬ ಇಲ್ಲೇ ದಲ್ಲಾಳಿ ಮುಖಾಂತರ ಕೊಟ್ಟಿರ್ತಾನಲ್ಲ, ನಾನು ಹಾಳಾಗೋಗ್ಲಿ ಅಂತ ಇನ್ನೊಬ್ಬ ರೈತನು ಬಿಟ್ಟಿರ್ತಾನ. ನನ್ ಸ್ವಂತಕ್ಕೆ 100 ಪ್ಯಾಕೆಟ್ಗೆ ನಾನು ಹೋಗುದು ಬೆಂಗಳೂರಿಗೆ ಹೋಗಂಗಿಲ್ಲ ಸರ್, ಬಿಜಾಪುರ್ ಹೋಗಿರ್ತೇನೆ. ಬಿಜಾಪುರ್ APMC ಅಲ್ಲಿ ಏನಾಗಿರ್ತೈತಿ, ಬೆಂಗಳೂರು APMC ಅಲ್ಲಿ 1200 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಈರುಳ್ಳಿ ಕಿತ್ತಂದ್ರ ಈ ಬಿಜಾಪುರ್ನಾಗ 800 ರೂಪಾಯಿ ಒಂದು ಕ್ವಿಂಟಲ್ಗೆ ಇರ್ತೈತಿ ಸರ್. ಆದ್ದರಿಂದ ನಮ್ ಈ ಬಿಜಾಪುರ್ APMCನು ಕೂಡ ನಮ್ಗೆ ಅಷ್ಟೊಂದು ಸೂಕ್ತವಲ್ಲ ಸರ್. ಅಂದ್ರೆ ನಮ್ಮ ರೇಟ್ ಅಲ್ಲಿ ಪ್ರತಿಯೊಂದಕ್ಕೂ ಈ APMCನು ಕೂಡ ನಮ್ಗೆ ಸೂಕ್ತಲ್ಲ ಸರ್. ಅದಕ್ಕೆ ನಾವು ಇಲ್ಲೇ ದಲ್ಲಾಳಿಗಳಿಗೂ ಜಾಸ್ತಿ ರೈತರು ಇಲ್ಲೇ ಕೊಡ್ತಾರೆ ಸರ್. ಆನಂದ್ ಅವರೇ, ತಾವು ಒಂದು ರೈತ ಬಾಂಧವರಲ್ಲಿ ಒಂದು ಒಕ್ಕಟ್ಟು ಇಲ್ಲ, ಅದರಿಂದ ನಾವು ಈಗ ನಾವು ಒಬ್ಬರೇ ಆದರೆ ನಮಗೆ ಖರ್ಚು ಭಾಳ ಆಗುತ್ತೆ ಅಂತ ತಾವು ಕೂಡ ಇಲ್ಲೇ ಮಾರಾಟವನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿ ತಾವು ಹೇಳಿದ್ರಿ ಈಗ ಕಬ್ಬನ್ನು ಬಿತ್ತನೆ ಮಾಡ್ತೀನಿ ಅಂತ ಹೇಳಿದ್ರು, ಕಬ್ಬನ್ನು ಕೂಡ ತಾವು ಬೆಳಿತೀರಿ ಅಂದರೆ ಸಮಗ್ರ ಕೃಷಿಯಲ್ಲಿ. ಈ ಕಬ್ಬನ್ನು ತಾವು ಈ ಸೆಪ್ಟೆಂಬರ್ಲಿಂದ ನವೆಂಬರ್ವರೆಗೆ ನಾವು ಬಿತ್ತನೆ ಮಾಡುವಂತ ಸಂದರ್ಭ ಇದು. ಕಬ್ಬನ್ನು ಯಾವ ತಳಿ ಆಯ್ಕೆ ಮಾಡಿಕೊಂಡಿದ್ದೀರಿ, ಮತ್ತೆ ನೀವು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಎಷ್ಟನ್ನ ಅಂತರ ಬಿಡ್ತೀರಿ, ಎಷ್ಟು ಎಕರೆದಲ್ಲಿ ಬೆಳಿತೀರಿ, ಮತ್ತೆ ಇದನ್ನ ತಮ್ಮದು ಯಾವ ಒಂದು ಸಕ್ಕರೆ ಕಾರ್ಖಾನೆಗೆ ಕಳಿಸ್ತೀರಿ, ತಮ್ಮದು ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದೀರಿ ಸರ್? ಕಬ್ಬಿನ ತಳಿ ಅಂದ್ರ ಮೇರಾ 86 ಅಂತೇಳಿ ಒಂದ್ ತಳಿ ಆಯ್ಕೆ ಮಾಡ್ಕೊಂಡಿವಿ ಸರ್. ನಾವು ಅದನ್ನ ಬೆಳ್ಕೋತ ಬಂದಿವಿ ಸರ್. ಅದು ಕಬ್ಬ ಅಂತೂ ಚಲೋ ಬರ್ತೈತಿ ಸರ್, ಅದು ಮೇರಾ 86 ಕಬ್ಬ ತಳಿ ಸರ್. ಮತ್ತ ಒಂದ್ ಕಬ್ಬಿನ ಸಾಲ ಅಂದ್ರ ಡಿಫ್ರೆನ್ಸ್ ಅಂದ್ರ 4 ಫೂಟ್ ಒಂದ್ ಈ ಸಾಲಿಂದ ಆ ಸಾಲ ಬರ್ಬೇಕಾದ್ರ ಒಂದ್ ಸಾಲಿಗೆ 4 ಫೂಟ್ ಡಿಫ್ರೆನ್ಸ್ ಇರ್ಬೇಕು ಸರ್. ಅಂದ್ರ ನಾವು ಆ ಕಬ್ಬು ಹಾಕಿರ್ತೀವಿ ಅಂದ್ರ ಮುಂದ ಬೆಳ್ಕೋತ ಬರುವ ಟೈಮಲ್ಲಿ ನಾವು ಗಳೆ ಮಾಡಬಹುದು ಸರ್, ಅದ್ರ ಉಳುಮೆ ಮಾಡಬಹುದು, ನೇಗ್ಲೆ ಮಡಿಕೆ ಕುಂಟಿ ಹರಗಬಹುದು ಸರ್. ಎಲ್ಲದಕ್ಕೂ ಮಾಡ್ಬೇಕಾದ್ರೆ 4 ಫೂಟ್ ಡಿಫ್ರೆನ್ಸ್ ಬೇಕು ಸರ್. ಅದನ್ನ 4 ಫೂಟ್ ಡಿಫ್ರೆನ್ಸ್ ಸರ್ ಅಂದ್ರೆ ಕಬ್ಬು ಚಲೋ ಬರ್ತೈತಿ ಸರ್. ಬಂದ್ರು ಕೂಡ ಆಮೇಲೆ ಏನೈತಿ, ನಾವು ಕಟಾವ್ ಮಾಡಿಬಿಟ್ಟು ಇಲ್ಲೇ ನಮ್ಗೆ ಸಂಬಂಧಪಟ್ಟಂತ ಜಿಲ್ಲೆ ಒಳಗೆ ಬಸವೇಶ್ವರ ಫ್ಯಾಕ್ಟರಿ ಆಗಿರ್ಬಹುದು, ಮತ್ತೆ ಬಾಲಾಜಿ ಫ್ಯಾಕ್ಟರಿ ಆಗಿರ್ಬಹುದು, ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ನಿರಾಣಿ ಅವ್ರದ್ದು, SR ಪಾಟೀಲ್ ಸಾಹೇಬ್ ಅವ್ರದ್ದು, ಈ ಫ್ಯಾಕ್ಟರಿ ಮುಖಾಂತರ ನಾವು ಕಟಾವ್ ಮಾಡಿ ನಾವು ಕಬ್ಬು ಆ ಫ್ಯಾಕ್ಟರಿ ಕಳಿಸ್ತೀವಿ ಸರ್. ಈಗ ನಿಮಗೆ ಈ ಸಲ ಏನಾದರೂ ನೀವು ಕಬ್ಬು ಕಳಿಸಿದ್ರೆ ಎಷ್ಟು ನಿಮಗೆ ದರ ನಿಗದಿ ಮಾಡಿದ್ರು ಸರ್? ದರ ಅಂತ ಈಗ 3-4 ವರ್ಷದಿಂದ ದರ ನಿಗದಿ ಮಾಡಿವಿ, 3,050 ರೂಪಾಯಿ 3,050 ರೂಪಾಯಿ ದರ ನಿಗದಿ ಮಾಡಿವಿ ಅಂತ ಹೇಳ್ತಾರೆ ಸರ್. ಆದ್ರೆ ನಮಗೆ ಸಿಗುವಂತ ದರ ಮಾತ್ರ 2,500 ರೂಪಾಯಿ ರೀ. 2,500 ರೂಪಾಯಿ ಅಂದ್ರೆ ಒಟ್ಟಿಗೆ ಸಿಗಂಗಿಲ್ಲರಿ ಅದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಕಬ್ಬು ಕಳಿಸಿದಾದ್ಮೇಲೆ ಒಂದ್ 4 ತಿಂಗಳಿಗೆ 1,800 ರೂಪಾಯಿ ಸಿಗ್ತೈತಿ ಸರ್. ಫ್ಯಾಕ್ಟರಿ ಅವರು ನಮ್ಮ ಅಕೌಂಟಿಗೆ ಪ್ರತಿಯೊಂದು ಟನ್ನಿಗೆ 1,800 ರೂಪಾಯಿ ಅಂತ ಹಾಕ್ತಾರೆ ಸರ್. ಆಮೇಲೆ ಒಂದ್ 4-6 ತಿಂಗಳು ಬಿಟ್ಬಿಟ್ಟು ಒಂದ್ 200 ರೂಪಾಯಿ ಹಾಕ್ತಾರ್ರಿ ಪ್ರತಿ ಒಂದ್ ಟನ್ನಿಗೆ. ಅಂದ್ರೆ ಟೋಟಲ್ ಅದು ಒಂದ್ 1,800, ಇದೊಂದ್ 200, 2,000 ಐತ್ರಿ. ಮತ್ತ ನಾವು ಬಹಳ ಸ್ಟ್ರೈಕ್ ಮಾಡಾಕತ್ರು ರೈತರು ಅಂದ್ರೆ ಮತ್ತ 200-300 ಹಾಕಿ 2,500 ರೂಪಾಯಿ ನಮ್ಮ ಪ್ರತಿ ಟನ್ಗೆ ಮುಟ್ಬೇಕಾದ್ರೆ 5 ಸಲ ಮಾಡ್ತಾರ ಸರ್. 5 ಸಲ ನಮ್ಮ ಅಕೌಂಟಿಗೆ ರೊಕ್ಕ ಹಾಕಿದಂಗ ಒಟ್ಟಿಗೆ ಅನ್ನೋದು ನಮ್ಮ 3,000 ಆಗ್ಲಿ 2,500 ರೂಪಾಯಿ ಒಟ್ಟಿಗೆ ನಮ್ಮ ಅಕೌಂಟಿಗೆ ಹಾಕಲ್ ಸರ್. ಅಂದ್ರೆ ನಮ್ ಬಿಲ್ ಬರಂಗಿಲ್ರಿ. 3 ಸಲ 4 ಸಲ ಮಾಡ್ತಾರ ಸರ್ ಆ ಬಿಲ್ಗೆ. ಆರಿಂದ ರೈತರಿಗೆ ತುಂಬಾ ಅಂದ್ರೆ ಬಹಳ ಸರ್ ಇದರಿಂದ ಬಹಳ ಲಾಸ್ ಆಗ್ತೈತ್ರಿ. ಪ್ರತಿಯೊಂದು ರೈತ ಇದರಿಂದನೇ ಆತ್ಮಹತ್ಯೆ ಮಾಡಿಕೊಳ್ಳೋದು, ಸಾಲ ಬಾಧೆಯಿಂದ. ನಾವು ಈಗ ಕಬ್ಬು ಕಳಿಸಿರ್ತಾನೆ ಸರ್ ಒಬ್ಬ ರೈತ, ಅದರಿಂದ ನಮ್ ಕಬ್ಬಿಗೆ ನಂಬಿ ನಾನು ಸಾಲ ಮಾಡಿರ್ತೀನಿ ಸರ್ ವೈಯಕ್ತಿಕ. ಆ ಕಬ್ಬಿನ ಬಿಲ್ ನಮಗೆ ಟೈಮ್ ಸರಿ ಬರಲಿಲ್ಲ ಅಂದ್ರೆ ಮತ್ತೆ ರೈತ ಏನ್ ಮಾಡ್ತಾನೆ ಸರ್? ಉಳಿಯಂಗಿಲ್ರ ಅವ. ಬಹಳ ಅಂದ್ರೆ ಬಹಳ ಸಮಸ್ಯೆ ಆಗಿರ್ತೈತಿ. ಅದ್ರಾಗ ಆ ರೈತ ಆತ್ಮಹತ್ಯೆ ಮಾಡ್ಕೊಂಡ ಚಾನ್ಸಸ್ ಬಹಳ ಇರ್ತೈತಿ ಸರ್. ಇಷ್ಟೆಲ್ಲ ಅನುಭವವನ್ನ ತಾವು ಹೇಳ್ತಾ ಇದ್ರಿ, ಆದ್ರೆ ಈಗ ತಾವು ಕೃಷಿಯನ್ನ ಮಾಡುತ್ತಾ ಬಂದ ಮೇಲೆ ಹೈಯೆಸ್ಟ್ ಎಷ್ಟು ಟನ್ ವರೆಗೆ ತಾವು ಕಬ್ಬನ್ನು ಬೆಳೆದ್ರಿ ಒಂದು ಎಕರೆಗೆ? ಒಂದು ಎಕರೆಗೆ ಸರ್ 60 ಟನ್ ಕಬ್ಬು ಬೆಳೆದಿವಿ ಸರ್. ನಾವು 60 ಟನ್ ಕಬ್ಬು ಬೆಳೆದಿವಿ ಸರ್ ಒಂದ್ ಎಕರೆ. ಮ್ಯಾಕ್ಸಿಮಮ್ ಬೆಳಿಬೇಕಾದ್ರ 50-55-60 ಬೆಳಿತಾರ ಸರ್. ಆದ್ರೆ ಬಹಳ ದುಡಿಮೆ ಮಾಡಿ ಅದ್ರ ತಕ್ಕಂತ ನಾವು ಪ್ರತಿಫಲ ಅದನ್ನ ಗೊಬ್ಬರ ನೀರು ಅದನ್ನೆಲ್ಲ ನಾವು ಟೈಮ್ ಸರಿ ಮಾಡಿದ್ರೆ 60 ಟನ್ ಕಬ್ಬು ಬೆಳೆದಿವಿ ಸರ್. 2 ಎಕರೆಯಲ್ಲಿ 400 ಪ್ಯಾಕೆಟ್ ಈರುಳ್ಳಿ ಬೆಳೆದಿವಿ ಸರ್ ಸಮಗ್ರ ಬೇಸಾಯದಲ್ಲೇನೆ. ಇದು ಉಳುಮೆ ಮಾಡೋದು ನಮ್ಮ ವ್ಯವಸಾಯ ಅನ್ನೋದು ಬಹಳ ಉತ್ತಮ ಸರ್, ಅತ್ಯಂತ ಉತ್ತಮವಾದಂತ ವ್ಯವಸಾಯ. ಇದಕ್ಕಿಂತ ಸರ್ ಇದು ವ್ಯವಸಾಯ ಮಾಡೋದ್ರಲ್ಲಿ ಯಾರ ರೈತನು ಕೂಡ ಸಾವು ಬರುದಿಲ್ಲ ಸರ್. ಯಾಕಂದ್ರೆ ನಮ್ ಪ್ರತಿಯೊಂದಕ್ಕೂ ರೇಟ್ ಅನ್ನೋದು ಇತ್ತಂದ್ರ ರೈತ ತುಂಬಾ ಮುಂದಾಗ್ತಾನ ಸರ್, ಅದು ಒಳ್ಳೇದಾಗ್ತೈತ್ರ. ರೇಟ್ ಇಲ್ಲಾರ್ದಕ್ಕನೆ ರೈತ ಹಿಂದ್ ಬೀಳ್ತಾನ್ರಿ. ಈಗ ರೇಟ್ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ, ಈಗ ಕೆಲವೊಂದು ಸಮಯದಲ್ಲಿ ರೈತನಿಗೆ ಎಷ್ಟು ಸಿಗಬೇಕು ಅಷ್ಟು ಸಿಗೋದಿಲ್ಲ ಅಂತ ನಿಮ್ದೊಂದು ಅಭಿಪ್ರಾಯ. ಈಗ ಮತ್ತ ರೇಟ್ ಇಲ್ಲ ಅಂತಂದ ಮೇಲೆ ಆಗಲೇ ನೀವು ಹೇಳಿದ್ರಿ ಉಳ್ಳಾಗಡ್ಡಿ ನಾನು ಬೆಳೆದಿನಿ ಅಂತೇಳಿ 400 ಪ್ಯಾಕೆಟ್, ಅದನ್ನ ತಾವು ಇಲಾರಿ ಮಾಡಿ ಗಾಳಿ ಆಡುವ ಒಂದು ವ್ಯವಸ್ಥೆಯನ್ನು ತಾವು ಹೊಲದಲ್ಲಿ ಮಾಡಿ ಅವನ್ನ ಕಾಯ್ದಿಡಬಹುದಲ್ಲ ದರ ಬರುವವರಿಗೆ ಸರ್? ಕಾಯ್ದಿಡಬಹುದ್ರಿ. ಅಂದ್ರೆ ಮಳೆಗಾಲಕ್ಕೆ ನಾವು ಏನ ಉಳ್ಳಾಗಡ್ಡಿ ಹಚ್ಚಿರ್ತೇವಲ್ರಿ, ಆ ಗಡ್ಡಿ ಏನೈತಿ ಇಲಾರಿಯಲ್ಲಿ ತಡೆಯಂಗಿಲ್ಲ ಸರ್. ಅದು ಅಂದ್ರೆ ಕೊಳತ್ ಬಿಟ್ಟಿರ್ತೈತಿ. ಮಳೆಯಲ್ಲಿ ತುಂಬಾ ಈಗ ಸರ ಬಹಳ ಅಂದ್ರೆ ಬಹಳ ರೋಗ ಬಿದ್ದಿರ್ತೈತಿ, ಅದಕ್ಕೆ ನಾವು ಔಷಧ ಗೊಬ್ಬರ ಹಾಕಿ ಉತ್ತಮ ಬೆಳೆ ತರಬೇಕಂತೇಳಿ ಆ ಉದ್ದೇಶದಿಂದ ಅತಿ ಹೆಚ್ಚು ಗೊಬ್ಬರ ಹಾಕಿರ್ತೀವಿ ಸರ್. ಆ ಗಡ್ಡಿ ಏನು ಆಗ್ಬಿಡ್ತೈತ್ರಿ, ಇಲಾರಿ ಹಾಕಾಕ ಹೋದ್ರೆ ಅದು ಕೊಳತ್ ಬಿಡ್ತೈತ್ರಿ. ಅದಕ್ಕೆ ನಾವು ಎಷ್ಟೇ ಬರಲಿ 200 ಬರಲಿ 300 ಬರಲಿ, ಮಳೆಗಾಲ ಉಳ್ಳಾಗಡ್ಡಿಯನ್ನು ಯಾವುದೇ ರೀತಿಯಿಂದ ನಾವು ಇಲಾರಿ ಮುಖಾಂತರ ಇಟ್ಕೊಳ್ಳಂಗಿಲ್ರಿ. ಬೇಸಿಗೆ ಹಾಕಿರ್ತೀವಲ್ಲ ಸರ್, ಬೇಸಿಗೆ ಇದರಲ್ಲಿ ಏನು ಬಹಳ ಅಂದ್ರೆ ಇರಂಗಿಲ್ಲ, ನಾವು ಗೊಬ್ಬರ ಎಣ್ಣೆ ಹೊಡೆದಿರಂಗಿಲ್ರಿ. ಅದಕ್ಕೆ ನಾವು ಬೇಸಿಗೆ ಉಳ್ಳಾಗಡ್ಡಿ ಒಂದು 2-3 ಇಟ್ಕೋಬಹುದು ಸರ್. ರೇಟ್ ಆಗ್ಲಿಕ್ಕಂದ್ರೆ ಏನ್ ಮಾಡ್ತಾನೆ ರೈತರಿ, ಮತ್ತೆ ಮಳೆಗಾಲ ಚಾಲು ಆಗತ್ತಲ್ರಿ, ಮಳೆಗಾಲದಿಂದಲ್ಲಿ ಎಲ್ಲಿ ಮಳೆ ಹೋಗ್ತೈತಿ, ನೀರು ಹೋಗ್ತೈತಿ ಒಳಗಂತೇಳಿ ಎಷ್ಟೇ ಬರಲಿ ರೇಟ್ ಮಾರ್ಬಿಡ್ತಾನ್ರಿ. ಅಂದ್ರೆ ಬೇಗ ನಮಗೆ ಎಷ್ಟು ಸಿಗತ್ತೆ ಮಳೆಗಾಲ ಸಮಯದಲ್ಲಿ ಅಷ್ಟು ಒಳ್ಳೇದು ಅಂತೀರಿ. ಈಗ ಮತ್ತೆ ನೀವು ಯಾವ್ಯಾವ ಬೆಳೆಗಳನ್ನ ಬೆಳಿತೀರಿ ಸಮಗ್ರ ಕೃಷಿಯಲ್ಲಿ? ಸರ್ ತೊಗರಿ ಬೆಳಿತೀವಿ ಸರ್, ಕಡ್ಲಿ, ಗೋವಿನ ಜೋಳ, ಕಬ್ಬು. ಈಗ ತೊಗರಿಯನ್ನ ಬಿತ್ತನೆ ಮಾಡುವಂತ ತಮ್ಮದು ಒಂದು ಎಷ್ಟು ಎಕರೆಯಲ್ಲಿ ಬಿತ್ತನೆ ಮಾಡ್ತೀರಿ? ಸರ್ 4 ಎಕರೆಯಲ್ಲಿ ತೊಗರಿ ಉಳುಮೆ ಮಾಡ್ತೀವಿ ಸರ್, ಬಿತ್ತನೆ ಮಾಡ್ತೀವಿ ಸರ್. ಹೊಲ ಎಲ್ಲ ಉಳುಮೆ ಮಾಡಿಬಿಟ್ಟು ಜೂನ್ ಅಲ್ಲೇ ತೊಗರಿ ಹಾಕ್ಬೇಕು ಸರ್. ಜೂನ್ ಅಲ್ಲಿ ತೊಗರಿ ಹಾಕಿದ್ರೆ 5 ಬೇಕು ಸರ್ ತೊಗರಿ ಬೆಳಿಬೇಕಾದ್ರೆ. ಈಗ ತೊಗರಿ ಶೇಖರಣೆ ಮಾಡಿ ಮನೆಯಾಗ ಇಟ್ಕೋಬಹುದು ಸರ್, ರೇಟ್ ಇಲ್ಲ ಅಂದ್ರೂ ಮನೆಯಾಗ ಇಟ್ಕೋಬಹುದು ಸರ್. 4 ಎಕರೆ ತೊಗರಿ ಹಾಕಿರ್ತೀವಿ ಸರ್. 4 ಎಕರೆ ಹಾಕಿರ್ತೀರಿ. ಈಗ 4 ಎಕರೆ ತೊಗರಿ ಹಾಕಿದ್ಮೇಲೆ ಈ ತೊಗರಿ ಮಾರಾಟ ಮಾಡುವಂತ ವ್ಯವಸ್ಥೆ ಹೇಗಿದೆ, ಮತ್ತೆ ಇದರದ್ದು ಎಷ್ಟು ತಿಂಗಳ ಬೆಳೆ ಇದು? ಇದು ಬೆಳೆ 5 ಬೆಳೆ ಸರ್ ತೊಗರಿ. ಇದು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಅಂತೇಳಿ ನಮ್ಮ ಕೋಲಾರದಾಗೂ ಸ್ಥಾಪನೆ ಮಾಡ್ಯಾರ ಸರ್. ಅಲ್ಲಿ ಹೋಗಿ ನಾವು ಮಾರುಕಟ್ಟೆ ಮಾಡ್ತೀವಿ ಸರ್. ಅಂದ್ರೆ ಒಂದು ತಿಂಗಳನ್ಯಾಗ ಒಂದ್ಸಲ ಮಾರುಕಟ್ಟೆಗೆ ಬಂದಿರ್ತಾರ ಸರ್ ಆಫೀಸರ್ಸ್, ಅವ್ರ APMC ದವರು. ಅಲ್ಲಿ ಹೋಗಿ ನಾವು ಮಾರುಕಟ್ಟೆ ಮಾಡ್ತೀವಿ ಸರ್. ಇಲ್ಲಿ ಈಗ ನೀವು ಕಬ್ಬಿನಲ್ಲಿನೂ ಸ್ವಲ್ಪ ದರದಲ್ಲಿನೂ ನಮ್ಗೆ ನಷ್ಟ ಇದೆ ಅಂತ ಹೇಳಿದ್ರಿ, ಈರುಳ್ಳಿಯಲ್ಲಿನೂ ಸ್ವಲ್ಪ ನಷ್ಟ ಇದೆ ಅಂತ ಹೇಳಿದ್ರಿ, ಈ ತೊಗರಿಯಲ್ಲಿ ಏನಾದರೂ ತೊಗರಿ ತೃಪ್ತಿ ಇದೆನಾ ನಿಮಗೆ? ಇವತ್ತು ಏನು ಸರ್ಕಾರ ನಿಗದಿ ಮಾಡಿದೆ ಆ ದರ ಏನಾದರೂ ತಮಗೆ ತೃಪ್ತಿ ಇದೆನಾ ಸರ್? ಅದು ಉತ್ತಮವಾದಂತ ಬೆಳೆ ತೊಗರಿ ಸರ್, ಯಾಕಂದ್ರೆ ನಾವು ಅತಿ ಹೆಚ್ಚು ಖರ್ಚು ಮಾಡಿರಂಗಿಲ್ರಿ. ಅದಕ್ಕೆ ಮಾಡಿರಂಗಿಲ್ಲ, ಒಂದ್ ಕ್ವಿಂಟಲ್ ಪ್ರತಿ ಕ್ವಿಂಟಲಿಗೆ ಸರ್ ಒಂದ್ 2 ವರ್ಷದಿಂದ 8,000-9,000 ಸರ್ ಪ್ರತಿ ಕ್ವಿಂಟಲಿಗೆ. ಈಗ ಸದ್ಯಕ್ಕಂದ್ರೆ 4,000-5,000 ಒಂದ್ ಕ್ವಿಂಟಲಿಗೆ ಇರ್ತೈತಿ ಸರ್. ಆದ್ರೆ ಉತ್ತಮ ಬೆಳೆ ಅಂದ್ರೆ ತೊಗರಿ ಸರ್. ಈಗ ನೀವು ಹೇಳಿದ್ರಿ ಉತ್ತಮ ಬೆಳೆ ತೊಗರಿ ಅಂತ ಹೇಳಿ, ಇವತ್ತು ರೈತ ಬಾಂಧವರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇವತ್ತು ಯಾವುದು ಯಾವುದರ ದರ ಹೆಚ್ಚಿಗೆ ಇದೆ, ಎಲ್ಲರೂ ಅದನ್ನೇ ಬಿತ್ತನೆ ಮಾಡಿದಾಗ ಮತ್ತೆ ಅದು ಆಟೋಮೆಟಿಕ್ ಆಗಿ ದರ ಕಡಿಮೆ ಆಗುವಂತ ವ್ಯವಸ್ಥೆ ಇರ್ತದೆ, ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ನಮ್ ರೈತ ಏನ್ ಮಾಡ್ಬಿಡ್ತಾನಂದ್ರೆ ಸರ್, ಈಗ ಒಂದಕ್ಕೆ ರೇಟ್ ಐತಂದ್ರೆ ಅದನ್ನೇ ಹಾಕ್ಬಿಡ್ತಾರ ಸರ್. ಪ್ರತಿ ಒಂದು ಜಿಲ್ಲೆ ಆಗ್ಲಿ ರಾಜ್ಯಾದ್ಯಂತ ಒಂದೇ ಬೆಳೆಗೆ ರೇಟ್ ಐತಂದ್ರೆ ಈ ರಾಜ್ಯಾದ್ಯಂತ ಒಂದೇ ಬೆಳೆಗೆ ಹೋಗ್ಬಿಡ್ತಾನ್ರಿ. ಆದ್ದರಿಂದ ನಮ್ ಏನ್ ರೇಟ್ ಇರ್ತೈತಿ, ನಾವು ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಪೂರ್ವದಲ್ಲಿ 5,000-4,000 ರೇಟ್ ಇತ್ತಂದ್ರೆ, ನಾವು ಬೆಳೆಯುವ ಟೈಮಲ್ಲಿ 2,000-1,500 ರೇಟ್ ಆಗಿರ್ತೈತಿ. ಆ ರೇಟ್ ಆಗಿರೋದ್ರ ಕಾರಣ ಏನಂದ್ರೆ ಸರ್, ನಮ್ ಇಡೀ ರಾಜ್ಯಾದ್ಯಂತ ಆ ಒಂದ ಬೆಳೆಗೆ ಹೋಗಿರ್ತಾರ ಸರ್, ಮತ್ತೊಂದ್ ಬೆಳೆ ಅನ್ನೋದು ನೋಡಂಗಿಲ್ಲ. ಆದ್ದರಿಂದ ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ನಾವು ಪ್ರತಿ ಒಂದು ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ನಾವು ಏನ್ ಮಿಶ್ರ ಬೇಸಾಯ ಅಂದ್ರೆ, ಒಬ್ರು ಗೋಧಿ ಹಾಕಿರ್ತಾರ ಅಂದ್ರೆ ಇನ್ನೊಬ್ಬ ಬೇರೆ ಹಾಕಿರ್ಬೇಕು ಸರ್, ಅಂದ್ರೆ ನಮ್ಮ ರೈತರಿಗೆ ಏನಾದರೂ ಬೆಲೆ ಸಿಗಬಹುದು ಸರ್. ಎಲ್ಲಾ ರಾಜ್ಯಾದ್ಯಂತ ಒಂದ ಬೆಳೆ ಬೆಳೆದ್ರ ರೇಟ್ ಸಿಗಂಗಿಲ್ಲ ಸರ್, ಹಂಗಾಗಿನೇ ರೇಟ್ ಸಿಗಾಗತ್ತಿಲ್ಲ ಸರ್ ನಮ್ಗೆ. ಈಗ ಇನ್ನೊಂದು ನನಗೆ ಒಂದು ಅನುಭವಕ್ಕೆ ಬಂದ ಪ್ರಕಾರ ಅಂತಂದ್ರೆ, ಒಟ್ಟಾರೆ ಇದು ರೇಟ್ ಎಂದು ಕಡಿಮೆನೂ ಆಗುದಿಲ್ಲ ಮತ್ತೆ ಅತಿ ಹೆಚ್ಚನೂ ಆಗುದಿಲ್ಲ, ಒಂದು ಸಾಮಾನ್ಯವಾಗಿ ಒಂದೇ ಲೆವೆಲ್ ಅನ್ನು ಮೇಂಟೈನ್ ಮಾಡ್ಕೊಂಡು ಬರುವಂತ ಒಂದು ಕಾಯಿಪಲ್ಲೆ ಬೆಳೆ ಅಂದ್ರೆ ಡೊಣ್ಣ ಮೆಣಸಿನಕಾಯಿ. ಡೊಣ್ಣ ಮೆಣಸಿನಕಾಯಿಯನ್ನ ಯಾಕೆ ನೀವು ಬೆಳಿಬಾರದು? ಯಾಕಂದ್ರೆ ಈಗ ಎಲ್ಲರೂ ತೊಗರಿ ಬೆಳೀತಾರೆ, ಕಬ್ಬು ಬೆಳೀತಾರೆ, ಗೋಧಿ ಬೆಳೀತಾರೆ, ಎಲ್ಲರೂ ಮಾಡೋದನ್ನೇ ನಾವು ಮಾಡಿದ್ರೆ ನಮ್ಮನ್ನ ನಾವೀಗ ಗುರುತಿಸ್ಕೋಬೇಕು, ಯಾಕಂದ್ರೆ ತಾವು ಶಾಲೆಯನ್ನ ಕಲ್ತಿದ್ದೀರಿ. ಈಗ ಡೊಣ್ಣ ಮೆಣಸಿನಕಾಯಿ ಬೆಲೆ ಜಾಸ್ತಿ ಇದೆ, ಯಾಕಂದ್ರೆ ಜಾಸ್ತಿ ಮಾರಾಟ ಆಗತ್ತೆ, ಆಮೇಲೆ ದರನೂ ಜಾಸ್ತಿ ಇರುತ್ತೆ, ಇದರಲ್ಲಿ ತಾವು ತೃಪ್ತಿಯನ್ನು ಕಾಣ್ಕೋಬಹುದಲ್ಲ, ಯಾಕೆ ಇದನ್ನ ನೀವು ಕೆಲಸವನ್ನು ಮಾಡಬಾರ್ದು, ಬಿತ್ತನೆ ಮಾಡಬಾರ್ದು? ಸರ್ ನಾವು ಕಾಯಿಪಲ್ಲೆ ಅನ್ನೋದು ಇಲ್ಲಿ ನಮ್ಮ ಕೋಲಾರ ತಾಲೂಕ್ ಅಂತ ಹೇಳ್ತೀವಲ್ಲ ಸರ್, ಈ ನಮ್ಮ ಕೋಲಾರ ತಾಲೂಕಿಗೆ ನಾವು ಬಹಳ ಅಂದ್ರೆ ಬಹಳ ದೂರ ಇದೀವಿ ಸರ್. ರೊಳ್ಳಿ ಸಿದ್ನಾಥ್ ಅಂದ್ರೆ ಊರ್ ದೂರ ಸರ್. ಅದಕ್ಕೆ ನಮ್ಮ ಕಾಯಿಪಲ್ಲೆ ಅನ್ನೋದು ಒಂದು ಮಾರುಕಟ್ಟೆ ಟೈಮ್ ಟು ಟೈಮ್ ಹೋಗಂಗಿಲ್ಲ ಸರ್. ಅದಕ್ಕೆ ನಾವು ಕಾಯಿಪಲ್ಲೆ ಅನ್ನೋದು ಬಿತ್ತನೆ ಯಾವುದೇ ಆಗಲಿ, ಡೊಣ್ಣ ಮೆಣಸಿನ್ಕಾಯಿ ಆಗಲಿ, ಟೊಮಾಟೆ ಆಗಲಿ, ಬದನೆಕಾಯಿ ಆಗಲಿ, ಅವು ಮಾಡಂಗಿಲ್ಲ ಸರ್. ನಾವು ಆ ವ್ಯವಸಾಯ ಮಾಡಂಗಿಲ್ಲ ಸರ್. ಏನೇ ಮಾಡಿದ್ರು ಕೂಡ ಮೆಕ್ಕೆಜೋಳ, ಶೇಂಗಾ, ಗೋಧಿ, ತೊಗರಿ, ಕಬ್ಬು ಅವೇ ಮಾಡ್ತೀವಿ ಸರ್. ಅಂದ್ರೆ ಅತಿ ಉತ್ತಮವಾದಂತ ಅಂದ್ರೆ ಡೊಣ್ಣ ಮೆಣಸಿನ್ಕಾಯಿ, ಕಾಯಿಪಲ್ಲೆದಿಂದ ಉತ್ತಮ ಸರ್, ಅತಿ ಉತ್ತಮವಾದಂತ ಕಾಯಿಪಲ್ಲೆ ಸರ್. ಯಾಕಂದ್ರೆ ದರ ಅದು ಎಂದೂ ಅತಿ ಕಡಿಮೆನೂ ಆಗುದಿಲ್ಲ, ಅತಿ ಹೆಚ್ಚು ಆಗುದಿಲ್ಲ. ಆದ್ರೆ ರೈತನಿಗೆ ಒಂದು ತೃಪ್ತಿಕರವಾದಂತ ಒಂದು ದರ ಏನು ಸಿಗಬೇಕು, ಅದು ಸಿಗುವಂತ ಸಿಗ್ತದೆ ಅನ್ನುವಂತ ಮತ್ತೆ ನಾನು ಕೆಲವೊಂದು ರೈತರಲ್ಲಿ ಕೇಳಿದ್ದು ಉಂಟು. ಅದಕ್ಕೆ ನೀವು ಯಾಕೆ ಮಾಡಬಾರ್ದು ಅಂತ ನಾನು ನಿಮ್ಮನ್ನು ಕೇಳಿದೆ. ನಿಮಗೆ ಮಾರುಕಟ್ಟೆ ದೂರ ಆಗತ್ತೆ ಅಂತ ನೀವು ಹೇಳಿದ್ರಿ, ತುಂಬಾ ಸಂತೋಷ. ಈಗ ಸಾಕಷ್ಟು ಯುವ ರೈತರನ್ನ ನೀವು ನೋಡ್ತಾ ಇರ್ತೀರಿ, ಈಗ ಅವರಿಗೆ ಏನು ಕಿವಿ ಮಾತನ್ನ ಹೇಳ್ತೀರಿ ಕೃಷಿಯ ಬಗ್ಗೆ? ಯುವ ರೈತರು ಅಂತ ಸರ್, ಈ ನಾವು ಯುವ ರೈತರಿಗೆ ಸಾಕಷ್ಟು ತಿಳ್ಕೊಂಡಿವಿ ಸರ್. ರೈತರ ಅಂದ್ರೆ ನಾವು ಕಲ್ಕೊಂಡಿವಿ ಅಂದ್ಮೇಲೆ ನಾವು ರೈತರ ಬಂದ್ರ ಏನ್ ಬೆಳೆದ್ರೆ ಯಾವ ಬೆಳೆ ಉತ್ತಮ ಆದಂತ ಬೆಳೆ ಅನ್ನೋದು ನಮಗೆ ತಿಳುವಳಿಕೆ ಆಗಿರ್ತೇವೆ ಸರ್. ಅದಕ್ಕೆ ಯುವ ರೈತರಲ್ಲಿ ಮನವಿ ಏನಪ್ಪಾ ಅಂದ್ರೆ, ನಾವು ಯಾವ ಬೆಳೆಯನ್ನ ಬೆಳಿತೀವಿ, ನಮ್ಮ ಇಡೀ ನಮ್ಮ ಈ ಜಿಲ್ಲೆ ಒಳಗೇನೆ ಯಾವ ಬೆಳೆ ಇಲ್ಲ, ಆ ಬೆಳೆವನ್ನೇ ಹಾಕಿ ಉತ್ಪಾದನೆ ಮಾಡಿ ನಾವು ಆ ಬಿತ್ತನೆ ಮಾಡಿದ್ರೆ ನಮ್ಮ ರೈತರು ಯುವ ರೈತರು ಮುಂದಾಗ್ತಾರೆ ಸರ್, ಮುಂದೆ ಬರ್ತಾರೆ ಅಂತೇಳಿ. ಮತ್ತೆ ಇನ್ನೊಂದು, ನೀವು ಸಾವಯವನ್ನ ಯಾಕೆ ಬೆಳಿಬಾರ್ದು ಈ ಸಾವಯವ ಪದ್ಧತಿಯಲ್ಲಿ? ಆ ಸಾವಯವ ಪದ್ಧತಿ ಅನ್ನೋದೇ ಇಲ್ಲ ಸರ್ ಇಲ್ಲಿ. ನಾವು ಸಮಗ್ರ ಬೇಸಾಯ ಬೆಳೆಸ್ಕೊಂಡ್ ಬಂದಿವಲ್ಲ ಸರ್, ಆ ಸಾವಯವ ಪದ್ಧತಿನೇ ಗೊತ್ತಿಲ್ಲ ಸರ್ ನಮಗೆ, ನಮ್ಮ ಯುವ ರೈತರಲ್ಲಿ ಸರ್. ಅಲ್ಲ, ಯುವ ರೈತರಲ್ಲಿ ಸಾವಯವ ಪದ್ಧತಿ ಗೊತ್ತಿಲ್ಲ ಅಂತೀರಿ, ಯಾಕಂದ್ರೆ ಸಾವಯವ ಪದ್ಧತಿ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಉಚಿತವಾಗಿ ನಮ್ಮ ಕಾರ್ಯಾಗಾರವನ್ನ ಏರ್ಪಡಿಸಿರ್ತಾರೆ. ಈಗ ಹಿಟ್ನಳ್ಳಿ ಫಾರ್ಮ್ ಅಲ್ಲಿ ಇರ್ತದೆ ನೀವು, ಅಥವಾ ಈ ಕೃಷಿ ಸಂಪರ್ಕ ಕೇಂದ್ರ ಏನಿರ್ತಲ್ಲ ಅಲ್ಲಿ ನಿಮಗೆ ಕಾರ್ಯಾಗಾರವನ್ನ ಏರ್ಪಡಿಸಿಲ್ಲ ಅಂತಂದ್ರು ಸಹಿತ ನಿಮ್ಗೆ ಈ ಸಾವಯವ ಪದ್ಧತಿಯಲ್ಲಿ ಬೆಳೆಗಳನ್ನ ಬೆಳಿಬೇಕಂದ್ರೆ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ, ನೀವು ಅಲ್ಲಿನೂ ಕೂಡಿ ಹೋಗಿ ಮಾಹಿತಿಯನ್ನ ತಗೋಬಹುದಲ್ಲ ಸರ್. ಸಂಬಂಧಪಟ್ಟ ಅದು ಕಾರ್ಯಾಗಾರ ಮಾಡಿರ್ತಾರೆ ಸರ್, ಯಾವಾಗ ರೈತ ಸಂಪರ್ಕ ಕೇಂದ್ರದಲ್ಲಿ ಅನುಗ್ರಹಗಳನ್ನು ಮಾಡಿರ್ತಾರೆ ಸರ್. ಅದಕ್ಕೆ ನಾವು ಹೋಗಿ ಆ ಏನೈತಿ ಸಾಯಾಗ್ರ ಪದ್ಧತಿ ಒಳಗೆ ಏನೈತಿ ಅನ್ನೋದು ನಾವು ಇನ್ನೂವರೆಗೂ ತಿಳ್ಕೊಂಡಿಲ್ಲ ಸರ್. ನಿಮ್ ಪ್ರಕಾರ ಈ ಒಂದು ಸಾಯೋಗ್ರಹ ಪದ್ಧತಿಯನ್ನು ಅಳವಡಿಸ್ಕೊಂಡು ಹೋಗ್ತೀವಿ ಸರ್ ಮುಂದೆ ಬರುವಂತ ದಿನಮಾನದಲ್ಲಿ. ನಾವು ಈಗೇನೈತಿ ಸರ್ ನಿಮ್ ಪ್ರಕಾರ ಗೊತ್ತೈತಿ ಸರ್, ಈ ಸಾವಯವ ಪದ್ಧತಿಯಲ್ಲಿ ನಾವು ತಿಳ್ಕೊತೀವಿ ಸರ್, ಅತಿ ಹೆಚ್ಚು ತಿಳ್ಕೊಂಡು ಆ ಬೇಸಾಯವನ್ನು ಚಾಲು ಮಾಡ್ತೀವಿ ಸರ್. ಆನಂದ್ ಜೀವಪ್ಪಲಮಾಣಿ ಅವರೇ, ತಾವು ಶಾಲೆಯನ್ನ ಕಲಿತರೂ ಕೂಡ ಕೃಷಿಗೆ ಬಂದು ಖುಷಿಯನ್ನು ಕಂಡವರು, ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಒಂದು ಸಂದರ್ಶನ ಮುಖಾಂತರ ಯುವ ರೈತರಿಗೂ ಕೂಡ ಸಾಕಷ್ಟು ಒಂದಿಷ್ಟು ಮಾಹಿತಿಯನ್ನ ಕೊಟ್ಟ್ರಿ. ಒಂದು ಯುವ ರೈತರಿಗೆ ತಾವು ಕೂಡ ಒಂದು ಮಾದರಿಯಾಗಿದ್ದೀರಿ, ಕೃಷಿಯಲ್ಲಿ ಖುಷಿಯನ್ನು ಕಂಡು ಒಂದು ಮಾಹಿತಿಯನ್ನ ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಬಸವನ ಬಾಗೇವಾಡಿ ತಾಲೂಕಿನ ಹಳೇರೂಳಿ ಗ್ರಾಮದ ಕೃಷಿ ಅನುಭವಿ ಆನಂದ ಜೀವಪ್ಪ ಲಮಾಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 571 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಸಣ್ಣ, ಬಿರುಗಾಳಿಯಲ್ಲಿ ನಿನ್ನ ದ್ರಾಕ್ಷ ತೋಟ ಹ್ಯಾಂಗ ಇದ್ದಂಗ ಐತಿ ನೋಡು. ನಮ್ ಮುತ್ಯ ದ್ರಾಕ್ಷ ಹಂದ್ರಕ ಮಹಾವೀರ್ ಸ್ಟೀಲ್ ಬಳಸಿದ್ದ, ಬಹಳ ಗಟ್ಟಿ ಮುಟ್ಟ ಐತಿ ನೋಡು. ಅದಕ್ಕ ಎಷ್ಟು ತಲೆ ಹೋದ್ರು ಚಿಂತಿನ ಇಲ್ಲ. ದ್ರಾಕ್ಷಿ ತೋಟಕ್ಕಾಗಿ ಆಂಗಲ್ ಫ್ಲಾಟ್ ಹಾಗೂ ಚನಲ್ ನಮಗ ಬೇಕಾದ ಸೈಜ್ ನಲ್ಲಿ ಸಿಗ್ತಾವ. ಮಹಾವೀರ್ ಸ್ಟೀಲ್, ಇನ್ನೊಂದು ಮತ್ತೊಂದು ಯಾವುದು ಬೇಡ. ಬೀಡಿ ಸಿಗರೇಟ್ ನ ಪ್ರತಿಯೊಂದು ದಮ್ಮು ನಿಮಗೆ ಹಾನಿ ಉಂಟು ಮಾಡುತ್ತದೆ. ಧೂಮಪಾನದಿಂದ ನಿಮ್ಮ ಹೃದಯಕ್ಕೆ ರಕ್ತ ಕೊಂಡೊಯ್ಯುವ ಮುಖ್ಯ ನಾಳಗಳಲ್ಲಿ ವಿಷಕಾರಿ ಅಂಟು ಸಂಗ್ರಹಣೆಯಾಗಿ ಹೃದಯಾಘಾತ ಉಂಟಾಗಬಹುದು. ಧೂಮಪಾನ ಮಾಡುವವರ ಹೃದಯದಲ್ಲಿ ಸುಮಾರು 1 ಚಮಚದಷ್ಟು ಪ್ರಮಾಣದ ಈ ವಿಷಕಾರಿ ಪದಾರ್ಥ ಇರುವುದು ಕಂಡುಬಂದಿದೆ. ಅದು ಕೂಡ ಕೇವಲ 32 ವರ್ಷ ವಯಸ್ಸಿನಲ್ಲಿ.

ಸೇರಿ ಉನ್ಮನಿಯೋಳು ಗುರುವಿನ ಪುಣ್ಯದಿ, ಸೇರಿ ಉನ್ಮನಿಯೋಳು ಗುರುವಿನ ಪುಣ್ಯದಿ, ಘನವಸ್ತು ದೊರಕೀತು ಯನಗಮ್ಮ, ಆನಂದವಾದ ಚಿದ್ಘನವಸ್ತು ನಾ ಕಂಡೆ, ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ.